ಕೇಳುಗರೆ ಗಮನಿಸಿ, ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳು, ಅಂದರೆ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು, ಹೆಣ್ಣು ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲಿನ ಪ್ರಕರಣಗಳು, ವಿದ್ಯುಚ್ಛಕ್ತಿ, ಜಲಮಂಡಳಿ, ಸಾಲದ ಹಣದ ವಸೂಲಾತಿ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ಬರಬಹುದಾದ ಇತರೆ ಯಾವುದೇ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದಿನಾಂಕ 14/9/2024 ನಡೆಯುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು. ಇದಕ್ಕಾಗಿ ಜಿಲ್ಲಾ ನ್ಯಾಯಾಲಯದ ಸಮುಚ್ಚಯದಲ್ಲಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಹಾಗೂ ತಾಲೂಕು ನ್ಯಾಯಾಲಯಗಳಲ್ಲಿರುವ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಸಂಪರ್ಕಿಸಬಹುದು ಅಥವಾ ಕಾನೂನು ಸಹಾಯವಾಣಿ ಸಂಖ್ಯೆ 151000 ಇದನ್ನು ಸಂಪರ್ಕಿಸಬಹುದು. ಗಮನಿಸಿ, ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯುವ ದಿನಾಂಕ ಇದೇ ತಿಂಗಳ 14, ಅಂದರೆ 14/9/2024 ಶನಿವಾರ. ಸಹಾಯವಾಣಿ ಸಂಖ್ಯೆ 151000. ಪ್ರಕಟಣೆ ಕೇಳಿದಿರಿ. ಈಗ ಹಾಡ್ತಾ ಇರೋರು ಯಾರು ಅಂತ ಗೊತ್ತಾಯ್ತಾ? ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು ದಿಯಾ ಹೆಗಡೆ. ನಾನು ನಿಮ್ಮ ಪ್ರೀತಿಯ ದಿಶಾ ಹೆಗಡೆ. ನಮಸ್ಕಾರ. ನಾವು ಸಮಸ್ತ ಶ್ರೋತೃಗಳ ಜೊತೆಗೆ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡಕ್ಕೆ ನಿಮ್ಮ ಮನೆಗೆ ಬರ್ತಾ ಇದೀವಿ. ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ 7 ಶನಿವಾರ ಬೆಳಿಗ್ಗೆ 8:30 10:30 ಕುಮಾರಿ ದಿಯಾ ಹೆಗಡೆ ಹಾಗೂ ದಿಶಾ ಹೆಗಡೆ ಅವರ ಗಣೇಶ ಹಬ್ಬದ ಅನುಭವ ಹಾಗೂ ಗೀತ ಗಾಯನ ಕಾರ್ಯಕ್ರಮ ಪ್ರಸಾರವಾಗಲಿದೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ. ನಾ ಮುದುಕಿಯಾದರೆನಂತೆ ಹಬ್ಬ ಮಾಡಾಕಿ, ಅಂದಾದ ಚಂದಾದ ಗಣೇಶ ನಿನ್ನ ಪೂಜೆ ಮಾಡಾಕಿ, ನಾ ಮಾವಿನ ತೋರಣ ಕಟ್ಟಾಕಿ. ನಾವು ಹಾಡ್ತೀವಿ, ಕತೆ ಹೇಳ್ತೀವಿ. ಹೌದು ದಿಯಾ, 2022 ನಾವಿಬ್ರು ಒಟ್ಟಿಗೆ ಸೇರಿ ಗಣೇಶ ಹಬ್ಬ ಮಾಡಕ್ಕೆ ಆಗಿಲ್ಲ. ಹಾ ದಿಶಾಕ, ಹೇಳ್ತೀನಿ. ಸೊ ಆ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತೀನಿ. ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ 7 ಶನಿವಾರ ಬೆಳಿಗ್ಗೆ ಕುಮಾರಿ ದಿಯಾ ಹೆಗಡೆ ಹಾಗೂ ದಿಶಾ ಹೆಗಡೆ ಅವರ ಗಣೇಶ ಹಬ್ಬದ ಅನುಭವ ಹಾಗೂ ಗೀತ ಗಾಯನ ಕಾರ್ಯಕ್ರಮ ಪ್ರಸಾರವಾಗಲಿದೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ. ನಾವಿಬ್ರು ಹೊಸ ಅರ್ಜಿಗಳ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾ ಇದೀವಿ. ನಮ್ಮ ಅಕ್ಕ ತಂಗಿ ಮಾತುಕತೆ ಕೇಳೋದಕ್ಕೆಲ್ಲ ಸಿದ್ಧರಾಗಿದ್ದೀರಲ್ವಾ? 7 ಶನಿವಾರ ಬೆಳಿಗ್ಗೆ ತಾವು ಸಹ ಅವರೊಂದಿಗೆ ಹಬ್ಬವನ್ನ ಆಚರಿಸೋದಕ್ಕೆ ಕಾಯ್ತಾ ಇರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮೊದಲಿಗೆ ಅಡಿಕೆ ಕೃಷಿಯ ಅನುಭವ, ಈ ಕುರಿತು ತರೀಕೆರೆ ತಾಲೂಕು ಕರಕುಚ್ಚಿ ಗ್ರಾಮದ ರೈತರಾದ ಎಲ್ಲಪ್ಪ ಅವರೊಡನೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ತರೀಕೆರೆ ತಾಲೂಕು ಕರ್ಕುಚ್ಚಿ ಎ ಕಾಲೋನಿಯಲ್ಲಿದ್ದೀವಿ. ಇಲ್ಲಿ ಯಲ್ಲಪ್ಪ ಎಂಬುವರ ತೋಟದಲ್ಲಿದ್ದೀವಿ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಯಲ್ಲಪ್ಪವರೇ. ನಮಸ್ಕಾರ. ನಮಸ್ತೆ ಸರ್. ಯಲ್ಲಪ್ಪರೆ, ತಮ್ಮ ಊರು ಇದೇ, ಸ್ವಂತ ಊರ ಇದೇನಾ? ಇಲ್ಲ, ನಾವು ರಾಮನಗರ ಕಡೆ ಜಾಲ್ಮಂಗ್ಲ ಅಂತ ಸರ್. ನಮ್ದು ನಮ್ಮ ತಂದೆಯವರು ಬಂದು ಡ್ಯಾಮ್ ಕಟ್ಟೋ ಟೈಮ್ನಲ್ಲಿ ಬಂದಿದ್ರು. ಇಲ್ಲಿ ಬಂದು ದರ್ಖಾಸ್ತು ಮಾಡಿ ಆಸ್ತಿ ಮಾಡಿ 4 ಆಸ್ಪತ್ರೆಗೆ 4 ಕೊಟ್ಟವ್ರು ಸರ್. 4 ಆಸ್ಪತ್ರೆ ಕೊಟ್ಟವ್ರೆ. ಆಮೇಲೆ ಹೈಸ್ಕೂಲು, ದಾನಿನ ಆಸ್ಪತ್ರೆ 4 ಇದೆ. ಈಗ ನಾವು ನಮ್ಮ ತಂದೆಯವ್ರು ದಾನ ಕೊಟ್ಟಿರೋದು, ಅಲ್ಲಿಂದ ಬಂದು ಈಗ ನಮ್ಮ ತಂದೆಯವರು ಮಾಡಿಕೊಟ್ಟಿರೋದ್ರಿಂದ ಇವತ್ತು ನಾವು ಚೆನ್ನಾಗಿದ್ದೀವಿ ಸರ್. 1 ಜಮೀನು ಇರೋದು ತಮ್ದೀಗ? ನಮ್ದೀಗ 6 ಇದೆ. ನಮ್ಮ ತಂದೆಯವ್ರಿಗೆಲ್ಲ 2 ಹಿಂಗೆಲ್ಲ ಇದೆ ಸರ್. ಟೋಟಲ್ ಆರು ಎಕರೆ. ನೀವು ಮಾಡ್ತಾ ಇರೋದು? ನಾವು ಮಾಡ್ತಾ ಇರೋದು 6 ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದೀರ ತಾವು? ನಾವು ಅದೇ 30-40 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಭತ್ತ ಬೆಳೆದು ಭತ್ತದಿಂದ ಆಮೇಲೆ ಕಬ್ಬು, ಕಬ್ಬದಿಂದ ಈಗ ಅಡಿಕೆ ಮಾಡ್ತಾ ಇದ್ದೀವಿ ಸರ್. ಅಂದ್ರೆ ಭತ್ತದಿಂದ ಕಬ್ಬು, ಕಬ್ಬಿಂದ ಅಡಿಕೆ ಅಂತ ಹೇಳಿದ್ರಿ, ಬದಲಾವಣೆಗೆ ಕಾರಣಗಳೇನು? ಏನೇನು ಬೆಳೀತದ್ರಿ ಮುಂಚೆಯಿಂದ? ಮುಂಚೆ ಭತ್ತ ಬೆಳೀತಾ ಇದ್ದ ಸರ್. ಭತ್ತ ಆದ್ಮೇಲೆ ಕಬ್ಬು, ಫ್ಯಾಕ್ಟ್ರಿ ಇದ್ ಮಾಡಿದ್ಮೇಲೆ ಕಬ್ಬು ಮಾಡುದು. ಈ ಕಬ್ಬೆಲ್ಲ ಹೋಯ್ತು, ಈಗ ಅಡಿಕೆ ಮಾಡಿದೀವಿ ಸರ್. ಅಡಿಕೆಯಿಂದ ನಮ್ಗೆ ಬಹಳ ಅನುಕೂಲ ಆಗಿದೆ, ಚೆನ್ನಾಗಿ ಬಂಡವಾಳನು ದುಡ್ಡುಗಳು ಇದಾಗ್ತಾ ಇದೆ ಸರ್. ಎಷ್ಟು ವರ್ಷ ಭತ್ತ ಬೆಳೆದ್ರಿ? ಭತ್ತ ಸುಮಾರು ಒಂದು 20 ಭತ್ತ ಬೆಳೆದಿದ್ದು ಸರ್. ನೀವೇ? ನಾವೇ ಸರ್. ಯಾವ ರೀತಿ ಪದ್ಧತಿ ಇತ್ತು ಆಗಿನ ಕಾಲದಲ್ಲಿ? ಅವತ್ತಿನ ಒಂದು ಬೇಸಾಯ ಕ್ರಮಗಳ ಬಗ್ಗೆ ಹೇಳಿದ್ರಿ, 40 ಹಿಂದೆ ಏನ್ ಹೇಳ್ತೀರಿ? ಅವಾಗ ಸರ್ ಅವಾಗ ಬರ್ತಾ ಅನ್ನೋದು ಸರ್. ಅವಾಗ ಅಂತ ಬಂಡವಾಳಗಳು ಇರಲಿಲ್ಲ ಸರ್. ಇವತ್ತು ಬಂಡವಾಳ ಆಗ್ತಾ ಇದೆ. ಅವಾಗ ಭತ್ತದಲ್ಲಿ ಬೆಳೆದ್ರು ಅಲ್ಲೇ ಅಲ್ಲಿಗೆ ಹೆಂಗೋ ಜೀವನ ನಡ್ಕೊಬಂದು. ಇವತ್ತು ನೋಡಿ ಸರ್, ಇವತ್ತು ಕಬ್ಬು ಬೆಳೆದ್ಮೇಲೆ ಒಂದು ಸ್ವಲ್ಪ ಬಂಡವಾಳ ಚೆನ್ನಾಗಾದ ಅಲ್ಲಿಂದ ಈಚೆಗೆ ಕಬ್ಬು ಹೋದ್ಮೇಲೆ ಇವತ್ತು ಅಡಿಕೆ ಅನುಕೂಲವಾಗಿದ್ದೀವಿ ಸರ್. ಅಂದ್ರೆ ಭತ್ತ ಯಾವ್ದು ಹಾಕ್ತಿದ್ರಿ ಅವಾಗ? ಅವಾಗ ಜ್ಯೋತಿ, ಆಮೇಲೆ ಈ ಕುಳ್ಳಂಗರ್ ಭತ್ತ, ಆಮೇಲೆ ಈಗ ಭತ್ತ ಭತ್ತ ಸೋನ ಅಂತ ಬಂತು, ಅದು ಆಗ್ತಾ ಇದ್ದ ಸರ್. ಹಳೆ ಪದ್ಧತಿಗಳ ಬಗ್ಗೆ ಸರ್, ಅವಾಗ ಎತ್ತುಗಳಲ್ಲಿ ಬ್ಯಾಸೆ ಹೊಡ್ತಿದ್ದು, ಅವಾಗ ಎತ್ತಿನಲ್ಲಿ ಬ್ಯಾಸೆ ಹೊಡೆದ್ರು, ಈಗ ಅವಾಗ ಜನ ಕಡಿಮೆ ಸರ್, ನಾವು ಈಗ ಬ್ಯಾಸೆ ಹೊಡಿಬೇಕು, ಮತ್ತೆ ಬ್ಯಾಸೆ ಹೊಡೆದ್ಮೇಲೆ ಬಿಟ್ಮೇಲೆ ಬದ ಹಾಕ್ಬೇಕು. ಈಗ ನಮ್ಮ ಹೆಂಗಸರುಗಳನ್ನ ಕರ್ಕೊಂಡು ಬದ ಹಾಕೋದು, ಬದಕ್ಕೆ ಎತ್ತೋದು, ಹಿಂಗ್ ಮಾಡ್ಕೊಂತ ಇಂಪ್ರೂವ್ ಮಾಡ್ಕೊಬಂದ್ ಸರ್. ಆಮೇಲೆ ಮತ್ತೆ ಅದಾದ್ಮೇಲೆ ಕಬ್ಬಾಗ್ತು. ಅಲ್ಲ, ಈ ಭತ್ತನ ಬೀಜ ಎಲ್ಲ ಹೆಂಗ್ ಮಾಡ್ಕೊಂತಿದ್ರಿ ನೀವು? ಕೊಂಡ್ಕೊಳೋ ಸರ್ ಬೀಜಗಳು. ಈಗ ಮೊದ್ಲು ಒಳ್ಳೆ ತಳಿಗಳು ತಗೊಂಡು, ಈಗ ನಾವು ಬೆಳೆದಿದ್ದರಲ್ಲೇ ಚೆನ್ನಾಗಿ ಬರೋದು ಅಂತ ಒಂದು ಬೀಜ ಹಾಕೋಣ. ಕುಳ್ಳಂಗಾರ, ಕುಳ್ಳಂಗಾರ ಆದ್ಮೇಲೆ ಜ್ಯೋತಿ ಬಂತು, ಜ್ಯೋತಿ ಆದ್ಮೇಲೆ ಸೋನ, ಹಿಂಗ್ ಭತ್ತ ನಾವೇ ಬೆಳೆದಿದ್ದು ಹಂಗೆ ಇದ್ ಮಾಡ್ಕೊಳೋ. ಯಾವ ರೀತಿ ಬೀಜ ಮಾಡ್ಕೊಂತಿದ್ರಿ ಮನೆಯಲ್ಲಿ? ಒಳ್ಳೆ ಕಡೆ ಭತ್ತ ಬೆಳೆದಿರ್ತಿದ್ವಲ್ಲ ಸರ್, ಅದು ಒಳ್ಳೆ ಚೆನ್ನಾಗಿರೋದನ್ನ ಬಡ್ಕೊಂಡು ಬಡ್ಕೊಂಡು ಚೀಲ ಕಟ್ ಮಾಡಿಕೊಂಡವು. ಆತರ ಮಾಡೋದು ನಂತರವಾಗಿ ಅದನ್ನ ಬೆಡ್ ಮಾಡೋದು, ಅದನ್ನೆಲ್ಲ ಯಾವ ರೀತಿ ಮಾಡ್ಕೊಂತಿದ್ರಿ ಸರ್? ಬ್ಯಾಸೆ ಹೊಡೆಯವು, ಆಮೇಲೆ ಬ್ಯಾಸೆ ಹೊಡೆದ್ಮೇಲೆ ಕೊಳ್ಳು, ಕೊಳ್ಳು ಹೊಡೆದ್ಮೇಲೆ ಪಟ್ಟೆ ಮಾಡ್ಕೊಂಡು ಪಟ್ಟೆಗೆ ಮೂರಡಿ ಎರಡಡಿ ಮೂರಡಿ ಹಿಂಗೆ ಪಟ್ಟೆ ಮಾಡಿ ಹಾಕೋಣ ಸರ್. ಇಷ್ಟು ದಿನ ನಂತರವಾಗಿ ಮೊಳಕೆ ಬರ್ತಿತ್ತು ಅವಾಗ? ಅದು 20 ದಿನ 25 ದಿನ ತಿಂಗಳು ಮೊಳಕೆ, ಮೂರ್ ದಿನ ಮೊಳಕೆ ಬರೋದು, ಮೂರ್ ದಿನದ ಮೇಲೆ ನಾವು ಸಸಿ ಹಾಕೋವು. ಅದು 25 ದಿನಕ್ಕೆ ನಾಟಿ, 25 ದಿನ ತಿಂಗಳೊಳಗೆ ನಾಟಿ ಮಾಡ್ಬಿಡ್ಬೇಕಾಯ್ತು ಸರ್. ಮತ್ತೆ ನಾಟಿ ಮಾಡಿದಾಗ ಭೂಮಿಗೆ ಏನೇನು ಗೊಬ್ಬರ ಕೊಡ್ತಿದ್ರ ಅವಾಗ? ಅವಾಗ DAP ಕೊಡೋವು, DAP ಯೂರಿಯಾ ಪೊಟಾಸು ಇವೆಲ್ಲ ಕೊಡೋ ಸರ್ ಮೊದ್ಲು. ಆಮೇಲೆ 20-20 ಈಗ ಬೇರೆ ಬೇರೆ ಗೊಬ್ಬರಗಳು ಬರ್ತಾ ಇದ್ದಾರೆ. ಮೊದ್ಲು ಅಂದ್ರೆ ಆ ಸಮಯದಲ್ಲಿ ನಿಮಗೆ ಗೊಬ್ಬರಗಳನ್ನು ಕೊಟ್ಟಾಗ ಕಳೆಗಳು ಬರ್ತಾ ಇದ್ವು, ಅವನ್ನೆಲ್ಲ ಯಾವ ತರ ನಿರ್ವಹಿಸ್ತಿದ್ರಿ, ಯಾವ ತರ ನೀರು ಯಾವ ತರ ಕೊಡ್ತಿದ್ರಿ? ಮೊದ್ಲು ಸರ್ ಕಳೆ ಅವಾಗ ಕಳೆ ಔಷಧಿ ಇರ್ಲಿಲ್ಲ ಸರ್, ಕೈಲೆ ಕಳೆಗಳು ಕೇಳ್ತಿದ್ದು. ಆಮೇಲೆ ಕಳೆ ನಾಶಕ ಅವು ಬರಕ್ ಶುರುವಾದವಲ್ಲ, ಅವಾಗ ಕಳೆ ನಾಶಕ ಹಾಕೋದು, ತೆಳ್ಳಿಗೆ ಕೈ ಆಡ್ಕೊಂಡು ಕಳೆ ಕೇಳವು ಅಂತ ಇದಿತ್ತು ಸರ್. ಅವಾಗ ಕಳೆ ಮೊದ್ಲು ಕಳೆನೆ ಕೇಳ್ತಿದ್ದು, ಆಮೇಲೆ ಕಳೆ ಔಷಧಿ ಬಂತು. ಆಮೇಲೆ ಔಷಧಿಗಳು ಬಂದು ರೋಗ ಬಂದ ಕೂಡಲೇ ರೋಗ ಔಷಧಿ ಹೊಡಿಯೋದಕ್ಕೆ ಅದಕ್ಕೆಲ್ಲ ಬರೋವು, ಔಷಧಿ ಎಲ್ಲ ಹೊಡೆದು ಕಂಟ್ರೋಲ್ ಮಾಡ್ಕೊಂಡ್ಬರೋ ಸರ್. ಯಾವ್ಯಾವ ರೋಗಗಳು ಬರ್ತಿತ್ತು ಅವಾಗ ಭತ್ತಕ್ಕೆ? ಅವಾಗ ಸರ್ ಯಾವ್ಯಾವ ಒಂಥರ ಚಿಕ್ಕಿ ರೋಗ, ಬಿಳಿ ರೋಗ ಅವೆಲ್ಲ ಬರೋವು ಸರ್. ಅವಾಗ ತಕ್ಕನಾಗಿ ಈ ನಾಸಿನು ಯಾವ್ಯಾವ ಔಷಧಿಗಳು ಕೊಡೋರು ಗೊಬ್ಬರದ ಅಂಗಡಿಯವರು ಅದೊಂದು ಹೊಡೆಯವು ಸರ್. ಅವಾಗ ಅಂದ್ರೆ ಅವತ್ತಿನ ಒಂದು ಹಳೆ ಪದ್ಧತಿಗೂ ಇವತ್ತಿನ ಒಂದು ಬೇಸಾಯ ಪದ್ಧತಿಗೂ ಏನು ನಿಮ್ಮ ಒಂದು ವ್ಯತ್ಯಾಸ ಕಾಣ್ತೀರ ಆ ಕಾಲಕ್ಕೂ ಈ ಕಾಲಕ್ಕೂ? ಆ ಕಾಲಕ್ಕೆ ಬಹಳ ಬಡತನ ಸರ್, ಈ ಕಾಲದಲ್ಲಿ ಒಳ್ಳೆ ಇಂಪ್ರೂವ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ, ಎಲ್ಲ ಇದೆ ಸರ್. ಅಲ್ಲ, ಕೃಷಿ ಪದ್ಧತಿನ ಹೇಳೋದಾದ್ರೆ ಅವಾಗೆಲ್ಲ ಕೈಯಲ್ಲೇ ಮಾಡ್ಬೇಕಾಗಿತ್ತು, ಈಗೆಲ್ಲ ಯಾಂತ್ರೀಕೃತ, ಈಗೆಲ್ಲ ಅವಾಗ ಕೈಲಿ ಮಾಡೋವು ಬ್ಯಾಸಾಯ. ಈ ಬ್ಯಾಸಾಯ ಎಲ್ಲ ಸರ್ ಎಲ್ಲ ಮಿಷಿನೇರಿಯಾ. ಆಮೇಲೆ ಕಳೆಗೆ ತೋಟಕ್ಕೆ ರೌಂಡ್ ಅಪ್ ಅಂತ ಬಂದಿದೆ, ರೌಂಡ್ ಅಪ್ ಹೊಡಿತೀವಿ. ಆಮೇಲೆ ಟ್ರ್ಯಾಕ್ಟರ್ ಓಡಿಸ್ತೀವಿ, ಈಗ ಟ್ರ್ಯಾಕ್ಟರ್ ಓಡಿಸ್ತಾ ಇಲ್ಲ, ರೌಂಡ್ ಅಪ್ ಹೊಡೆಯೋದು. ಅಂದ್ರೆ ಮಿಷಿನ್ ಬಂದಿದೆ ಸರ್ ಕಳೆ ಹೊಡಿಯೋದಕ್ಕೆ, ಕಳೆ ಹೊಡೆಯಕ್ಕೆ ಮಿಷಿನ್ನಲ್ಲಿ ಕಳೆ ಹೊಡಿಸ್ತೀವಿ, ಈ ತರ ಮಾಡ್ತಾ ಇದೀವಿ ಸರ್. ಈಗ ಇಳುವರಿ ಮಾತಾಡೋದಾದ್ರೆ ಅವತ್ತಿನ ಇಳುವರಿಗೂ ಇವತ್ತಿನ ಇಳುವರಿಗೂ ಇಲ್ಲ ಆಗು ಈಗೂ ಪರವಾಗಿಲ್ಲ ಸರ್. ಇಳುವರಿಗಳು ಮೊದ್ಲು ಎಕರೆಗೆ 60 ಕ್ವಿಂಟಲ್ ವರ್ಗೂ ಬೆಳೆದಿದ್ದೀವಿ, ಈಗ ಒಂದೊಂದು ಸ್ವಲ್ಪ ಈ ವರ್ಷ ಕಡಿಮೆ ಆಗಿದೆ. ಎಕರೆಗೆ 60 ಕ್ವಿಂಟಲ್ ವರ್ಗೂ ಬೆಳೆದಿದ್ದೀವಿ ಸರ್ ಅಡಿಕೆ. ಭತ್ತ ಅವಾಗ ಎಕರೆಗೆ 20 ಕ್ವಿಂಟಲ್ 25 ಕ್ವಿಂಟಲ್ ಹಂಗೆಲ್ಲ ಬೆಳೆಯೋ ಸರ್ ಭತ್ತನ. ತದನಂತರದಲ್ಲಿ ಭತ್ತ ಬೇಡ ಅಂತ ಯಾಕೆ ಅನಿಸ್ತು ತಮ್ಗೆ? ಅಲ್ಲ, ಇದು ಇಂಪ್ರೂವ್ ಆಗಕ್ ಬಂತು, ಆಮೇಲೆ ದುಡ್ಡು ಚೆನ್ನಾಗಿದಾಯ್ತು ಸರ್. ಅವಾಗ ಈಗ ಮಿಷಿನ್ಗೆ ಈಗ ಗದ್ದೆ ಕುಯ್ಯಕ್ ಬಂದ್ರೆ 1/2 ಎಕರೆ ಇದ್ರೆ 1 ಎಕರೆ ಅನ್ನೋದು ಬಡಿಯಕ್ಕೆ, ಮೇಲೆ ಮಿಷಿನ್ ಕೊಡಕ್ ಹೋದ್ರೆ 1 ಎಕರೆ ಅನ್ನೋದು. ಮೇಲೆ ಅದ್ರಲ್ಲಿ ಅಂತ ಇಳುವರಿ ಕಾಣಲಿಲ್ಲ ನಮ್ಗೆ, ಬಂಡವಾಳ ಇದಾಗ್ಲಿಲ್ಲ. ಮೇಲೆ ಕಬ್ಬಿನಲ್ಲಿ ಇಂಪ್ರೂವ್ ಆಯ್ತು, ಮೇಲೆ ಕಬ್ಬು ಫ್ಯಾಕ್ಟ್ರಿ ಇದಾಯ್ತಲ್ಲ, ಈಗ ಅಡಿಕೆ ಹಾಕಿದ್ವಿ ಸರ್. ಇದ್ರ ಅಡಿಕೆಲಿ ನಮ್ಗೆ ಅಂದ್ರೆ ಅನುಕೂಲ ಆಗಿದೆ ಸರ್. ಕಬ್ಬಲ್ಲಿ ಯಾವ್ದು ಹಾಕಿದ್ರಿ ಕಬ್ಬು? ಕಬ್ಬು ಮಂಡ್ಯ ಸರ್, ಮಂಡ್ಯ ಹಾಕಿದ್ದ ಸರ್. ಅದನ್ನ ಗದ್ದೆಲ್ಲೇ ಹಾಕಿದ್ರಿ? ಭತ್ತ ಎಲ್ಲ ತೆಗೆದ್ಮೇಲೆ ಸರ್, ತೆಗೆದ್ಮೇಲೆ ಎಲ್ಲ ಟ್ಯಾಕ್ಟರ್ ಹೊಡೆದು ಮಟ್ಟ ಮಾಡಿ, ಪದ ಪದ ಎಲ್ಲ ತೆಗೆದು ಮಟ್ಟ ಮಾಡಿ, ಆಮೇಲೆ ಕೂಪರ್ ಹೊಡೆದು ಕಬ್ಬು ಹಾಕಿದ್ದೆ ಸರ್. ಮಂಡ್ಯ ಪೀಸ್ ಅರ್ಧಾಡಿ ಮೂರು ಗಿಣ್ಣರ ಅಂತ ಇದ್ ಮಾಡ್ಕೊಂಡು ಹಾಕಿದ್ದೆ ಸರ್. ಕಬ್ಬು ಹಾಕ್ರಿ ಅಂತ ಯಾರು ಹೇಳಿದ್ರು ತಮ್ಗೆ? MP ಮುನ್ನವ್ರು ಸರ್, MP ಮುನ್ನವ್ರು ಬಂದು ಅವರೇ ಬೀಜ ಕೊಟ್ಟು ಅವರೇ ಹಾಕ್ಸಿದ್ರು, ಮೇಲೆ ಗೊಬ್ಬರನು ಅವರೇ ಕೊಡೋರು ಸರ್. ಯಾವತ್ತಾರ ಇಳುವರಿ ಬರ್ತಿತ್ತು ಅದ್ರ ನಿರ್ವಹಣೆ ಹೆಂಗ್ ಮಾಡ್ತಾ ಇದ್ರಿ? ಅವಾಗ 50 ಟನ್ 60 ಟನ್ 80 ಟನ್ ವರೆಗೂ ಬೆಳೆದವರು ಇದಾರೆ ಸರ್. ನಾವು 60 ಟನ್ ಅಂತ ಬೆಳೆದಿದ್ದೀವಿ ಸರ್, 60-70 ಬೆಳೆದಿದ್ದೀವಿ. ಖರ್ಚಿನ ಬಗ್ಗೆ? ಖರ್ಚು ಗೊಬ್ಬರ ಕಳೆ ಅವೆಲ್ಲ ಇದಾಗೋ ಸರ್, ಖರ್ಚು ಬರೋದು ಸರ್, ಖರ್ಚು ಬರೋದು, ಖರ್ಚು ಅಂತ ಇದ ಕಳೆ ಕೇಳ್ತಿದ್ದು, ಗೊಬ್ಬರ ಹಾಕಿದ್ದು, ಖರ್ಚು ಬರೋದು ಸರ್. ಯಾವ ತರ ನಿರ್ವಹಿಸಿದ್ರೆ ಅದನ್ನೆಲ್ಲ? ಮತ್ತೆ ಕಬ್ಬಿಗೆ ಬರ್ತಕ್ಕಂಥ ರೋಗಗಳ ಬಗ್ಗೆ ಹೇಳೋದಾದ್ರೆ, ಉನ್ನೆ ರೋಗ ಅಂತ ಬರೋದು, ಅದಕ್ಕೂ ಔಷಧಿ ಹೊಡೆದ್ರೆ ಎಲ್ಲ ಹುಳ ಉದುರು ಬಿಡೋದು ಸರ್. ಉನ್ನೆ ಇದು ಬರೋದು ರೋಗ, ಗರಿ ಮೇಲೆ ಕೂತ್ಕೊಂಡು ಹುಳ ಔಷಧಿ ಒತ್ತಂದು ಹೊಡೆದ್ರೆ ಹೋಗ್ಬಿಡೋದು, ಅವೆಲ್ಲ ಇದಾಗಿ ಕಂಟ್ರೋಲ್ ಮಾಡೋದು ಸರ್. ಆಮೇಲೆ ಕಬ್ಬು ಕಡಿದ್ರೆ ಟ್ರಾಕ್ಟರ್ ಒಳಗಡೆ ತಗೊಂಡೋಗಿ ಟ್ರಾಕ್ಟ್ರಿ ಲಾರಿ ಅವರೇ ಕಳಿಸೋರು ಲಾರಿಗಳ ಕಬ್ಬು ಸಾಗಾಣಿಕೆ ಮಾಡೋ ಸರ್. ಒಟ್ಟಲ್ಲಿ ಖರ್ಚು ಜಾಸ್ತಿ ಅಂತೀರಾ ಆದಾಯ ಜಾಸ್ತಿ ಅಂತೀರಾ? ಅವಾಗ ಆದಾಯ ಜಾಸ್ತಿ ಸರ್, ಖರ್ಚು ಕಡಿಮೆ ಆದಾಯ ಜಾಸ್ತಿ ಸರ್. ಕಬ್ಬುನೇ ಬೆಳಿಬೋದಾಗಿತ್ತು, ಯಾಕೆ ಚೇಂಜ್ ಮಾಡ್ಕೊಂಡ್ರೆ? ಅದ್ ಫ್ಯಾಕ್ಟ್ರಿ ನಿಂತೋಯ್ತಲ್ಲ ಸರ್, ಫ್ಯಾಕ್ಟ್ರಿ ಮುಚ್ಚಿದ್ರಲ್ಲ, ಹಂಗಾಗಿ ಅಡಿಕೆ ಆಗ್ತಾ ಸರ್. ನಾವು ಅಡಿಕೆ ಈಗ ಯಾವಾಗಿಂದ ಪ್ರಾರಂಭ ಮಾಡಿದ್ದು ತಾವು? ಈಗ ಅದೇ 35-40 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೆ ಸರ್. ಯಾವ್ದು ಅಡಿಕೆ ಹಾಕಿರುತ್ತಾವು? ನೀವೇ ಸ್ವಂತ ಮಾಡಿದ್ದು ಏನು ಅಂತೀರಿ? ಸಕ್ಕರೆಪಟ್ಟಣ ಸಸಿ ಹಾಕಿದ್ದ ಸರ್, ಸಕ್ಕರೆಪಟ್ಟಣದಿಂದ 2 ಎಕರೆ ತಂದು 2 ಎಕರೆ ಹಾಕ್ತಾರೆ ಸರ್. ಆಮೇಲೆ ಮತ್ತೆ ಇಲ್ಲಿ ಮನೆ ಗೋಟ್ ತಗೊಂಡು ಸ್ವಂತ ಮಾಡ್ಕೊಂಡು ಆಮೇಲೆ ನಾವು ಅದೇ ಬೆಳೆದು ಈಗ ನಮ್ಮ 35-40 ವರ್ಷದ ತೋಟ ಇದೆ, ಅದರಿಂದ ನಾವು ಸಸಿ ಮಾಡಿ ಈಗ 1 ಎಕರೆ 2 ಎಕರೆ ಕಟ್ಕೊಂಡ್ ಬಂದಿದ್ದೀವಿ ಸರ್. ಈಗ ಭತ್ತದಿಂದ ಕಬ್ಬಿಗೆ ಬಂದ್ರಿ, ಕಬ್ಬಿಂದ ಈಗ ಅಡಿಕೆಗೆ ಬಂದಿದ್ದೀರಾ. ಆ ಒಂದು ಕೃಷಿಯಲ್ಲಿ ಭೂಮಿನ ಚೇಂಜ್ ಮಾಡ್ಬೇಕಾಗುತ್ತೆ ತಾವು, ಅಂದ್ರೆ ಅಡಿಕೆಗೆ ಸಂಪೂರ್ಣವಾಗಿ ಭೂಮಿ ಈಗ ಗದ್ದೆನ ತೋಟ ಮಾಡ್ಬೇಕಾದ ಆ ಸಂದರ್ಭದಲ್ಲಿ ಭೂಮಿನ ಯಾವ ರೀತಿ ಹದಗೊಳಿಸ್ಕೊಂತ ಬಂದ್ರಿ ತಾವು? ಭತ್ತ ಮಡಿ ಮಾಡಿದ್ವ ಸರ್, ಮಡಿ ಎಲ್ಲ ಬದ ಹೊಡೆದು ಗುದ್ದಲಿಲ್ಲ ಎಲ್ಲ ಮಟ್ಟ ಅವಾಗೇನು ಅಂತ ಇದಿರ್ಲಿಲ್ಲ, ಎಲ್ಲ ಬದುಗಳು ಗುದ್ದಲಿಲ್ಲ ಹೊಡೆದು ಟ್ರಾಕ್ಟರ್ ಓಡಿಸಿ ಎಲ್ಲ ಮಟ್ಟ ಮಾಡಿಸಿ ಆಮೇಲೆ ಕಬ್ಬ ಮಾಡ್ದೆ ಸರ್. ಆಮೇಲೆ ಕಬ್ಬ ಮಾಡಿದ್ಮೇಲೆ ಮತ್ತೆ ಅದೆಲ್ಲ ಟ್ರಾಕ್ಟ್ರಿಲಿ ಎಲ್ಲ ಹೊಡೆದು ಮಟ್ಟ ಮಾಡಿ ಈಗ ಅಡಿಕೆ ಕಟ್ಟಿದ್ದೆ ಸರ್. ಎಷ್ಟು ದಾಯದಲ್ಲಿ ಹಾಕಿದ್ರು? 9 ಅಡಿ ದಾಯ ಸರ್, 9 ಅಡಿ ಹಾಕಿದ್ದೆ ಸರ್. ಎಲ್ಲ ಗುದ್ದಲಿಲ್ಲ 1 ಅಡಿ 1.5 ಅಡಿ ಹಿಂಗ್ ತೆಗ್ದು ಗೊಬ್ಬರ ಹಾಕೊಂಡು ಹಾಕಿದ್ದೆ ಸರ್. ಯಾವ್ಯಾವ ಗೊಬ್ಬರ ಕೊಟ್ರೆ ಅಡಿಕೆಗೆ? ಅವಾಗ ದನಿ ಗೊಬ್ಬರ ಜಾಸ್ತಿ ಸರ್, ನಾವೆಲ್ಲ ಹಾಕ್ತಿದ್ದು ದನಿ ಗೊಬ್ಬರಗಳೇ. ಈಗ ಸೀಮೆ ಗೊಬ್ಬರ DAP ಯೂರಿಯಾ ಪೊಟಾಸು ಹಾಕೊಂಡ್ಬಂದು ಆಮೇಲೆ 19-19 ಆಗ್ತೋ, ಈಗ 10-26 ಸೂಪರ್ ಹಿಂಗ ಆಗ್ತಾ ಇದೆ ಸರ್. ಇಳುವರಿ ಬರ್ತಾ ಇದೆ ನಮ್ಗೆ. ಎಷ್ಟು ದಿನಕ್ಕೆ ಒಂದ್ಸಲಿ ನೀರು ಕೊಡ್ತೀರಾ? ಯಾವ ತರ? 15 ದಿನಕ್ಕೊಂದ್ಸಲಿ 8 ದಿನಕ್ಕೊಂದ್ಸಲಿ ಕೊಡ್ತೀವಿ ಸರ್. ಗೊಬ್ಬರ 6 ತಿಂಗಳಿಗೊಂದ್ಸಲಿ ಗೊಬ್ಬರ ಕೊಡ್ತೀವಿ ಸರ್. ಕಳೆಗಳ ನಿರ್ವಹಣೆ ಇದೇ ರೌಂಡ್ ಅಪ್ ಹೊಡಿತೀವಿ ಸರ್. ಆಮೇಲೆ ಒಂದು ಚೆನ್ನಾಗಿ ಒಂದು 2 ಟೈಮು ರೌಂಡ್ ಅಪ್ ಹೊಡಿತೀವಿ, ಆಮೇಲೆ ಒಂದ್ 2 ಟೈಮು ಮಿಷಿನ್ ಅಲ್ಲಿ ಕಳೆ ಹೊಡಿತೀವಿ ಸರ್. ನಾವು ರೌಂಡ್ ಅಪ್ ಹೊಡಿಬಾರ್ದು ಅಂತಾರೆ ಭೂಮಿಗೆ ಹಾಳಾಗುತ್ತೆ ಅಂತಾರೆ ಅಂತಾರೆ ಸರ್. ಅದಕ್ಕಾಗಿ ಈಗ ಮಿಷಿನ್ ಹೊಡಿಸ್ತಾ ಇದ್ದೀವಿ. ಮಿಷಿನ್ ಹೊಡೆದ್ರೆ ಚಿಗುರು ಬರುತ್ತಲ್ಲ, ಹಂಗಾಗಿ ಒಂದ್ ಸ್ವಲ್ಪ ರೌಂಡ್ ಅಪ್ ಹೊಡಿತೀವಿ. ಒಂದೊಂದ್ ಟೈಮು ವರ್ಷಕ್ಕೆ 1-2 ಟೈಮ್ ಹೊಡಿತೀವಿ, ವರ್ಷಕ್ಕೆ 1-2 ಸಲ ಮಿಷಿನ್ ಹೊಡಿತೀವಿ ಸರ್. ನೀರಿನ ನಿರ್ವಹಣೆ ಎಲ್ಲ ನೀರಿನ ಒಂದು 10 ದಿನ 8 ದಿನ ಒಣಗ್ದಂಗ್ ನೆಲ ಒಣಗ್ದಂಗ್ ನಾವು ಕೊಟ್ಕೊಂಡ್ ಬರ್ತೀವಿ ಸರ್. ನೀರು ಯಾವ ತರ ಹಾಯಿ ನೀರು ಹಾಕ್ತೀರಾ? ಹಿಂಗೆ ಹಾಯಿ ನೀರು ಸರ್, ನಮ್ದೆಲ್ಲ ಡ್ರಿಪ್ ಅದೆಲ್ಲ ಮಾಡಿಲ್ಲ. ಡ್ರಿಪ್ ಮಾಡಿಲ್ಲ ಸರ್, ನಾವು ಹಾಯಿ ನೀರೇ ಕೊಡ್ತೀವಿ ಸರ್. ನಾವು ಅಂದ್ರೆ ಜಮೀನಿನಲ್ಲಿ ಬೋರಿನ ಹಾಕ್ಸಿದಿರ? 2 ಎಕರೆ ಬಾವಿ ಸರ್, ಓಪನ್ ಬಾವಿ, ಅದನ್ನು ನೀರು ಇದ್ ಮಾಡ್ಕೊಂಡಿದೀವಿ ಸರ್. ನೀವು ಆಯ್ಸಕ್ಕೆ ಡ್ರಿಪ್ ಮಾಡಿಲ್ಲ ನಾವು. ಅಡಿಕೆ ಅಂತಂದ್ಮೇಲೆ ರೋಗಗಳು ಬಂದೇ ಬರುತ್ತೆ, ಯಾವ್ಯಾವ ರೋಗಗಳು ಬಂತು ತಮ್ದು? ನಮ್ದಿಗೆ ಒಂದು ರೋಗ ಬಂದಿಲ್ಲ ಸರ್, ನಮ್ದಿಗೆ ಬಂದಿಲ್ಲ ರೋಗ. ನಾವು ದನಿ ಗೊಬ್ಬರ ಹಾಕೊಂಡು ಚೆನ್ನಾಗಿ ನೋಡ್ಕೊಂತಾ ಇರೋದ್ರೆ ನಮ್ದು ಯಾವತ್ತೂ ರೋಗ ಇಲ್ಲ ಸರ್. ಅಡಿಕೆ ಪ್ರಾರಂಭದ ಹಂತದಲ್ಲಿ ಎಷ್ಟು ಬಂತು ಇಳುವರಿ ತಮ್ಗೆ? ನಮ್ದು 60 ಕ್ವಿಂಟಲು ಬಂತು ಸರ್ ನಮ್ದು, ಆಮೇಲೆ 70 ಕ್ವಿಂಟಲ್ ವರೆಗೂ ಬೆಳೆದಿದ್ದೆ ಸರ್. ಈಗ ಎಷ್ಟು ಈ ಮೊನ್ನೆ ಎಲ್ಲ ಎಷ್ಟು ಕಟ್ ಮಾಡಿ? ಕಡಿಮೆ ಆಗಿದೆ ಸರ್, 60 ಕ್ವಿಂಟಲ್ ಬಂದಿದೆ ಸರ್. ಈ ಸಲಿಗೆ ಇಳುವರಿ ಕಡಿಮೆ ಆಗ್ಬಿಟ್ಟಿದೆ, ಯಾಕೋ ವಾತಾವರಣಕ್ಕಾಗಿ ಇಳುವರಿ ಕಡಿಮೆ ಆಗಿದೆ. ಏನಕ್ಕೋಸ್ಕರ ಅಂತ ಅಂತೀರಿ? ಇಳುವರಿ ಕಡಿಮೆ ಆಗಿ ತಾವೇನಾದ್ರು ತೊಂದರೆ ಆಗಿರ್ಬೇಕು ನಮ್ಗೆ ಅಂತಲ್ಲ ಸರ್. ಏರಿಯಾದಲ್ಲಿ ನಮ್ಮ ಇದ್ರಲ್ಲಿ ಕಡಿಮೆ ಆಗಿದೆ ಸರ್, ನಮ್ದೇ ಅಂತಲ್ಲ ಎಲ್ಲಾರ್ದು ಸೇರಿ ಇದಾಗಿದೆ. ತಾವೆಷ್ಟು ಅನ್ಕೊಂಡಿದ್ರಿ ಇಳುವರಿ ಎಷ್ಟು ಬರ್ಬೋದು ಅಂತ? ನಮ್ದು 300 ಮೇಲ್ ಬರುತ್ತೆ ಸರ್, ಈ ಸಲ ಬರೀ 300 ಆಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಕ್ರಮಗಳನ್ನು ತಗೋತೀರಾ ಜಾಸ್ತಿ ಬರ್ಲಿಕ್ಕೆ? ಅದೇ ದನ ಗೊಬ್ಬರನೇ, ಈಗ ಕೋಳಿ ಗೊಬ್ಬರ ದನಿ ಗೊಬ್ಬರ ಹಿಂಗ ಆಗ್ತಾ ಇರ್ತೀವಿ ಸರ್. ದನಿ ಗೊಬ್ಬರ ಹಾಕೋದ್ರಿಂದ ಒಂದ್ ಸ್ವಲ್ಪ ಇಳುವರಿ ಚೆನ್ನಾಗ್ ಬರುತ್ತೆ. ದನಿ ಗೊಬ್ಬರಗಳು ಸಿಗ್ತಾ ಇಲ್ಲ, ಈಗ ಕೋಳಿ ಗೊಬ್ಬರ ಮೇಕೆ ಗೊಬ್ಬರ ಹಿಂಗ್ ತಗೊಂಡು ಆಗ್ತಾ ಇರ್ತೀವಿ ಸರ್. ನಾವು ಹಿಂಗ ಅದರಿಂದ ಇಳುವರಿ ಒಂದ್ ಸ್ವಲ್ಪ ಇದಾಗುತ್ತೆ. ಈ ಸಲ ವಾತಾವರಣಕ್ಕಾಗಿ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಎಲ್ಲಾ ಕಡಲಿವೆ. ವಾತಾವರಣ ಅಂದ್ರೆ ಮಳೆ ಬರ್ಲಿಲ್ಲ ಅಂತ? ಮಳೆ ಬರ್ಲಿಲ್ಲ, ಮತ್ತೆ ಈ ವಾತಾವರಣ ಸರ್, ಮಳೆ ವಾತಾವರಣಕ್ಕಾಗಿ ಇಳುವರಿ ಕಡಿಮೆ ಆಗಿದೆ ಎಲ್ಲಾ ಕಡಲಿವೆ. ನಿಮ್ಮಿದ್ರಲ್ಲಿ ಏನು ಉದ್ರದ ಅವೆಲ್ಲ ಕಾಯಿ ಉದ್ರದ ಏನಿಲ್ಲ? ಉದುರ್ತಾವ ಸರ್, ಉದುರ್ತಾವ. ಒಂದೊಂದ್ ಟೈಮು ಸಣ್ಣ ಇದು ಕೂಡ ಉದುರ್ತವೆ, ಅದೇ ವಾತಾವರಣಕ್ಕೆ ಉದುರ್ತಾವ ಸರ್. ಜಾಸ್ತಿ ಮಳೆ ಆಗ್ಬಿಟ್ರು ಶೀತಕ್ಕೂ ಉದುರ್ತವೆ. ಅದಕ್ಕೆ ಏನ್ ನಿರ್ವಹಿಸ್ಕೊಂತಿದ್ದೀರ? ಅದೇ ಇನ್ನೇನು ಮಾಡಂಗಿಲ್ಲ ಸರ್, ಈಗ ಏನೇ ಮಾಡಿದ್ರು ಅದು ಉದ್ರದ್ದು ನಿಲ್ಲಲ್ಲ ಸರ್. ಹೇಳ್ತಾರೆ ಗೊಬ್ಬರಗಳೆಲ್ಲ ಯಾವ್ಯಾವ ಕೊಡ್ತೀವಿ ಒಡ್ಕ ಹೋಗುತ್ತೆ ಅಂತಾರೆ, ಯಾವ್ದು ಹೋಗಲ್ಲ ಸರ್, ಸುಮ್ಮನೆ ತಂದು ಹಾಕೋದಷ್ಟೇ, ಹೋಗ್ತಾ ಇಲ್ಲ. ನಾವು ಹಾಕಿದ್ದೀವಿ, ಕೊಟ್ಟಿದ್ದ ಗೊಬ್ಬರಗಳೆಲ್ಲ ಹೋಗಿಲ್ಲ ಸರ್, ಒಡ್ಕ ಯಾವ ಹೋಗಿಲ್ಲ. ಒಂದೊಂದು ಟೈಮ್ ಉದುರ್ತವೆ, ಮಳೆ ಶೀತ ಆಗ್ಬಿಟ್ರೆ ಉರಿದಿರ್ತವೆ ಮಳೆ ಜಾಸ್ತಿ ಆದಾಗ. ಆದ್ರೆ ಈ ಕಡೆ ಹಿಡಕಲ್ ಮುಂಡಿ ರೋಗ ಅವೆಲ್ಲ ಇಲ್ಲ ನಮ್ದ್ರಲ್ಲಿ? ಇಲ್ಲ ಸರ್, ಬೇರೆ ಗೊತ್ತಿಲ್ಲ, ನಮ್ದ್ರಲ್ಲಿ ಇಲ್ಲ. ನಾವು ದನಿ ಗೊಬ್ಬರ ಹಾಕಿರೋದ್ರಿಂದ ಯಾವ್ದು ರೋಗ ಇಲ್ಲ ಸರ್, ನಮ್ದ್ರಲ್ಲಿ 4 ಎಕರೆಲ್ಲೂ ಇಲ್ಲ ಸರ್, ರೋಗನೇ ಇಲ್ಲ. ಟೈಮ್ ಟೈಮ್ ಕೆಲಸ ಮಾಡ್ತೀವಿ, ಹಂಗಾಗಿ ರೋಗ ಇಲ್ಲ ಸರ್. ನಮ್ಗೆ ಯಾವ ತರ ಟೆಮ್ ಟೆಮಿ ಕೆಲಸ ಅಂದ್ರೆ, ಈಗ ಕಳೆ ಬಂತು, ಕಳೆ ತೆಗೆದು ಬಿಡ್ತೀವಿ, ಒಣಗ್ತು, ನೀರ್ ಬಿಡ್ತೀವಿ, ಆಮೇಲೆ ಧನಿ ಆರ್ ತಿಂಗಳಿಗೊಂದ್ಸಲ ಧನಿನ ಗೊಬ್ಬರ ಹಾಕ್ತಿವಿ, ಧನಿನ ಗೊಬ್ಬರ ವರ್ಷಕ್ಕೊಂದ್ಸಲ ಧನಿನ ಗೊಬ್ಬರ ಹಾಕ್ಬಿಡ್ತೀವಿ, ಆರ್ ತಿಂಗಳಿಗೊಂದ್ಸಲ ಸೀಮೆ ಗೊಬ್ಬರ ಹಾಕ್ತಿವಿ. ಹಂಗಾಗಿ ನಮ್ದಾಗ ರೋಗ ಇಲ್ಲ ಸರ್. ಏನ್ ಮಾಡ್ಬೇಕು ಅಂತಿದ್ರೆ ಮಧ್ಯದಲ್ಲಿ ಏನಾದ್ರು ಬೆಳ್ಕೋಬಹುದಾಗಿತ್ತು ತಾವು? ಈ ಸಲ ಮೆಣಸಾಕನ್ ಅಂತ ಮಾಡಿದ್ದೆ ಸರ್, ಮೆಣಸಾಕನ್ ಅಂತ ಮಾಡಿದ್ವಿ. ಬಾಳೆ ಹಾಕಿದ್ದು, ಈ ಬಾಳೆ ಹಾಕಿದ್ದು ಕೆಲಸ ಮಾಡಕ್ಕಾಗಲ್ಲ, ಅದಕ್ಕಾಗಿ ಈ ಸಲ ಮೆಣಸು ಹಾಕ್ತೀವಿ ಸರ್. ಅಂದ್ರೆ ಈ ವಾತಾವರಣದಲ್ಲಿ ಮೆಣಸು ಬರುತ್ತೆ ಅಂತಾನ? ಬರುತ್ತೆ ಸರ್, ಹಾಕಿದರೆ ಬರುತ್ತೆ. ಮೆಣಸು ಅಷ್ಟು ಬರಲ್ಲ ಅಂತ ಅನ್ಕೊಂಡು ಏನ ಸರ್, ನಾವು ಮಾಡೋ ಅಂತ ಮಾಡ್ತೇವೆ, ಕೊಡೋನ್ ದೇವ್ರು ಸರ್. ಮೆಣಸಿನ ಜೊತೆಗೆ ಮೆಣಸಿನ ಜೊತೆ ಇನ್ನೇನು ಮಾಡಕ್ ಬರಲ್ಲ ಸರ್. ಈ ಔಷಧಿ ಹೊಡಿತಾ ಇರ್ತೀವಿ, ಕಳೆ ಹೊಡಿತಾ ಇರ್ತೀವಲ್ಲ, ಹೋಗ್ಬಿಡುತ್ತೆ ಸರ್. ಏಲಕ್ಕಿ ಹಾಕೋದಾಗಿರ್ಬೋದು, ಕಾಫಿ ಹಾಕ್ಬೋದು. ನಾವ್ ಹಾಕಲ್ಲ ಸರ್, ಮೆಣಸೊಂದು ಹಾಕೋಣ ಅಂತ ಮಾಡಿದ್ವಿ. ಮೆಣಸು ಹಾಕ್ತಿವಿ ಆರ್ ಎಕರೆ, ಇಲ್ಲ 2 ಎಕರೆ ಹಾಕಂತೀವಿ. ಆಮೇಲೆ ಆಮೇಲೆ ನೋಡೋಣ, ಚೆನ್ನಾಗ್ ಬಂದ್ರೆ ಹಾಕ್ತಿವಿ, ಅಲ್ಲಿ ಸಾಕ ಹಂಗೆ ಇದ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿಂದ ತರಬೇಕು ಅಂತ ಬೀಜ ಕೃಷಿ ಇಲಾಖೆಲಿ ಕೊಡ್ತೀವಿ ಅಂತ ಹೇಳಿದಾರೆ, ಮತ್ತೆ ತರ್ತೀವಿ ಸರ್. ನಾವು ಒಟ್ಟಲ್ಲಿ 6 ಎಕರೆಯಿಂದ ನಮಗೆ ಖರ್ಚು ಎಷ್ಟು ಬಂತು, ಲಾಭ ಎಷ್ಟು ಬಂತು ಸರ್? ಖರ್ಚು ನಾವೇನ್ ಲೆಕ್ಕ ಇಟ್ಕೊಂಡಿರಲ್ಲ ಸರ್, ಖರ್ಚು ಹಂಗೆ ಇದ್ ಮಾಡ್ತೀವಿ. ಈಗ 6 ಎಕರೆಗೂ ಒಂದು 60 ಚೀಲ ಗೊಬ್ಬರ ತಂದಿರ್ತೀವಿ, ಹಾಕ್ತಿವಿ, ಆಳ್ಗಂದ ಮೇಲೆ ಲೆಕ್ಕ ಹಾಕಿರ್ತೀವಿ, ಅವೆಲ್ಲ ಲೆಕ್ಕ ಇಟ್ಕೊಂಡಿರಲ್ಲ ಸರ್. ಲಾಭ ಇರುತ್ತೆ, ಒಂದ್ 2 ಲಕ್ಷ ಹೋದ್ರು ಇನ್ನು ಬಾಕಿದ್ದು ಒಂದು 15 ಲಕ್ಷ ಅಂತೂ ಉಳಿದಿರುತ್ತೆ. 6 ಎಕರೆಯಿಂದ ಚೀಣಿ ಮಾಡ್ತೀರಾ? ಇಲ್ಲ ಸರ್, ನಾವು ಚೀಣಿ ಕೊಟ್ಬಿಡ್ತೀವಿ ಸರ್. ಎಲ್ಲೆಲ್ಲಿಂದ ಬರ್ತಾರೆ? ಇಲ್ಲಿಯರ್ನೆ ಕರ್ಕೊಂತೀವಿ ಸರ್, ನಮ್ಮೂರವ್ರನ್ನೇ ಕೆಲ್ಸಕ್ಕೆ ಕರ್ಕೊಂತೀವಿ. ಅವರೇ ಬಂದು ಕಟ್ ಮಾಡ್ಕೊಂಡು ಹೋಗ್ತಾರೆ? ಹ್ಮ್, ಕಟ್ ಮಾಡ್ಕೊಂಡು ಹೋಗ್ತಾರೆ. ನಾವು ಬೇರೆಯವ್ರಿಗೆ ಅಂದ್ರೆ ರೇಟ್ ಯಾವ ತರ ನಿಗದಿ ಮಾಡ್ತಾರೆ ಅವರು? ಅವರು ಮಾರ್ಕೆಟ್ ರೇಟ್ ಮಾಡ್ತಾರೆ ಸರ್. 12 ಕೆಜಿ ಕೊಟ್ಟಿದ್ವಿ, ಮಾರ್ಕೆಟ್ ರೇಟ್ ಮಾಡ್ತಾರೆ. ಅಲ್ಲಿ ಕರ್ಕುಚಿಯವ್ರಿಗೆ 2 ಎಕರೆ ಕೊಟ್ಟಿದ್ದೀವಿ, ದಾಣ್ಣೋಳದವ್ರಿಗೆ 4 ಎಕರೆ ಕೊಟ್ಟಿದ್ದೀವಿ, 12 ಕೆಜಿ ಕೊಟ್ಟಿದ್ದೀವಿ, ಮಾರ್ಕೆಟ್ ರೈಸ್ ಸರ್. ಅಡಿಕೆನೆ ಬೆಳೀತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಇದೇ ರೇಟ್ ಇರುತ್ತೆ ಅಂತಾನ? ಹೇಳಕ್ ಆಗಲ್ಲ ಸರ್. ಈಗ ಕಬ್ಬು ಹೋಯ್ತು, ಈಗ ಅಡಿಕೆದು ಹಿಂಗೆ ಅಂತ ಹೇಳಕ್ ಆಗಲ್ಲ ಸರ್. ಅದ್ ನಾವು ಪರ್ಯಾಯವಾಗಿ ಮೆಣಸು ಹಾಕೋತೀರ? ಮೆಣಸು ಹಾಕ್ತೀವಿ ಸರ್. ಒಳ್ಳೇದು ಎಲ್ಲ ಪೂರ್ವ, ತಮ್ಮ ಒಂದು ಕೃಷಿ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಅಡಿಕೆ ಕೃಷಿಯ ಅನುಭವ ಈ ಕುರಿತು ತರೀಕೆರೆ ತಾಲೂಕು ಕರಕುಚ್ಚಿ ಗ್ರಾಮದ ರೈತರಾದ ಯಲ್ಲಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್.ಎಂ. ಮಹೇಶ್. ಈಗ ಭದ್ರಾವತಿ ತಾಲೂಕು ಅತ್ತಿಗುಂದದ ಶ್ರೀಮತಿ ಹೆಚ್.ಎಂ. ನೇತ್ರಾವತಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳೋಣ. ಚಿನ್ನದ ಕೊಡಕೆ ರನ್ನದ ಸಿಂಬೆ ಸೋತಿ ಶೋಭಾನವೇ ಹೋಗಿ ಪನ್ನೇರಾಮಗೆಯೋಳೆ ಹೋಗಿ ಪನ್ನೇರಾಮಗೆಯೋಳೆ ಹೋಗಿ ಪನ್ನೇರಾಮಗೆಯೋಳೆ ಹೋಗಿ ಪನ್ನೇರಾಮಗೆಯೋಳೆ ಹೋಗಿ ಪನ್ನೇರ ಮಗಿಯ ಗಿರಜಯ ಕಂಡು ಶೋಭಾನವೇ ಪರಮೇಶ್ವರ ಜಪವ ಮಾರೋ ತಾನೆ ಪರಮೇಶ್ವರ ಜಪವ ಮಾರೋ ತಾನೆ ಪರಮೇಶ್ವರ ಜಪವ ಮಾರೋ ತಾನೆ ಪರಮೇಶ್ವರ ಜಪವ ಮಾರೋ ತಾನೆ ಪರಮೇಶ್ವರ ಜಪವ ಮರತು ಏನಂದಾನೆ ಶೋಭಾನವೇ ಎಣ್ಣೆ ನೀನ್ಯಾರ ಮಗಳಂದ ಎಣ್ಣೆ ನೀನ್ಯಾರ ಮಗಳಂದ ಎಣ್ಣೆ ನೀನ್ಯಾರ ಮಗಳಂದ ಎಣ್ಣೆ ನೀನ್ಯಾರ ಮಗಳಂದ ಶೀಲವಂತರ ಮಗಳು ಶಿವ ಭಕ್ತರ ಸೋಸೆ ಶೋಭಾನವೇ ಆದಿ ಬ್ರಹ್ಮೈನ ಕೀರೆ ದಂಗೆ ಆದಿ ಬ್ರಹ್ಮೈನ ಕೀರೆ ತಂಗೆ ಆದಿ ಬ್ರಹ್ಮೈನ ಕೀರೆ ದಂಗೆ ಆದಿ ಬ್ರಹ್ಮೈನ ಕೀರೆ ತಂಗೆ ಆದಿ ಬ್ರಹ್ಮೈನ ಕೀರೆ ತಂಗೆ ಶಿವರಾಯ ಶೋಭಾ ಬನ್ನೀರಿ ನಮ್ಮ ಮನೆ ತನಕ ಬನ್ನೀರಿ ನಮ್ಮ ಮನೆ ತನಕ ಬನ್ನೀರಿ ನಮ್ಮ ಮನೆ ತನಕ ಬನ್ನೀರಿ ನಮ್ಮ ಮನೆ ತನಕ ಬನ್ನೀರಿ ನಮ್ಮ ಮನೆ ತನಕ ಶಿವರಾಯ ಶೋಭಾನವೇ ಬನ್ನೀರಿ ನಮ್ಮ ಮನೆ ತನಕ ಬನ್ನೀರಿ ನಮ್ಮ ಮನೆ ತನಕ ನಿಮ್ಮ ಮನೆಯ ನಾವೇನೋ ಬಲ್ಲೇವು ಶೋಭಾನವೇ ತೋರಿಸೋ ಬಾರೆ ಎಲ್ಲ ಬಾಲೆ ತೋರಿಸೋ ಬಾರೆ ಎಲ್ಲ ಬಾಲೆ ತೋರಿಸೋ ಬಾರೆ ಎಲ್ಲ ಬಾಲೆ ತೋರಿಸೋ ಬಾರೆ ಎಲ್ಲ ಬಾಲೆ ಅರಂಕಳದರ ಮಾನೆ ಅವಳದ ತಲೆ ಬಾಗಿಲು ಶೋಭಾನವೇ ಸಣ್ಣ ರುದ್ರಾಕ್ಷಿ ಪಾಠ ಶಾಲೆ ಸಣ್ಣ ರುದ್ರಾಕ್ಷಿ ಪಾಠ ಶಾಲೆ ಸಣ್ಣ ರುದ್ರಾಕ್ಷಿ ಪಾಠ ಶಾಲೆ ಸಣ್ಣ ರುದ್ರಾಕ್ಷಿ ಪಾಠ ಶಾಲೆ ಸಣ್ಣ ರುದ್ರಾಕ್ಷಿ ಪಾಠ ಶಾಲೆ ಶಿವರಾಯ ಶೋಭಾನವೇ ಅದು ನಮ್ಮಪ್ಪನ ಹರ ಮಾನೆ ಅದು ನಮ್ಮಪ್ಪನ ಹರ ಮಾನೆ ಅದು ನಮ್ಮಪ್ಪನ ಹರ ಮಾನೆ ಅದು ನಮ್ಮಪ್ಪನ ನಮ್ಮಪ್ಪನ ಹರ ಮಾನೆ ಗುರು ಮಾಟ ಶೋಭಾನವೇ ಬನ್ನೀರಿ ನಮ್ಮ ಮಾನೆ ತನಕ ಬನ್ನೀರಿ ನಮ್ಮ ಮಾನೆ ತನಕ ಬನ್ನೀರಿ ನಮ್ಮ ಮಾನೆ ತನಕ ಬನ್ನೀರಿ ನಮ್ಮ ಮಾನೆ ತನಕ ಹತ್ತು ಸಾವಿರ ಒನ್ನ ನಂದಿ ಮೇಲೆರೆಕೊಂಡು ಶೋಭಾನವೇ ಬಂದಿಲಿ ಬಸವೈನ ಕಾರ ಕೊಂಡು ಬಂದಿಲಿ ಬಸವೈನ ಕಾರ ಕೊಂಡು ಬಂದಿಲಿ ಬಸವೈನ ಕಾರ ಕೊಂಡು ಬಂದಿಲಿ ಬಸವೈನ ಕಾರ ಕೊಂಡು ಬಂದಿಲಿ ಬಸವೈನ ಕರ ಕೊಂಡು ಮಲ್ಲಯ್ಯ ಶೋಭಾನವೇ ದೇವರ ಜಗಲಿ ವಾರು ಜ್ಞಾನೆ ದೇವರ ಜಗುಲಿ ವಾರು ಜ್ಞಾನೆ ದೇವರ ಜಗುಲಿ ವಾರು ಜ್ಞಾನೆ ದೇವರ ಜಗುಲಿ ವಾರು ಜ್ಞಾನೆ ದೇವರ ಜಗಲಿ ಹೊರಗಿಯೇ ನಂದಾನೆ ಶೋಭಾನವೇ ಗಿರಿರಾಜ ಗಿರುಜೆ ಕೋಡಿ ನಮಗೆ ಗಿರಿರಾಜ ಗಿರುಜೆ ಕೋಡಿ ನಮಗೆ ಗಿರಿರಾಜ ಗಿರುಜೆ ಕೋಡಿ ನಮಗೆ ಗಿರಿರಾಜ ಗಿರುಜೆ ಕೋಡಿ ನಮಗೆ ಚಿಕ್ಕಳು ಗಿರಜಮ್ಮಗೆ ಪಟ್ಟೆ ಉಳಿಯಲು ಬರದು ಶೋಭಾನವೇ ಮತ್ತೊಂದೆ ಬದುಕೋ ಮೊದಲೇ ಬರದು ಮತ್ತೊಂದೆ ಬದುಕೋ ಮೊದಲೇ ಬರದು ಮತ್ತೊಂದೆ ಬದುಕೋ ಮೊದಲೇ ಬರದು ಮತ್ತೊಂದೆ ಬದುಕೋ ಮೊದಲೇ ಬರದು ಮತ್ತೊಂದೆ ಬದುಕು ಮೊದಲು ಬರದು ಬಸವಯ್ಯ ಶೋಭಾನವೇ ಚಿಕ್ಕಳ ಗಿರಿಜಮ್ಮನ ಕೊಡೋಲಾರು ಚಿಕ್ಕಳ ಗಿರಿಜಮ್ಮನ ಕೊಡೋಲಾರು ಚಿಕ್ಕಳ ಗಿರಿಜಮ್ಮನ ಕೊಡೋಲಾರು ಚಿಕ್ಕಳ ಗಿರಿಜಮ್ಮನ ಕೊಡೋಲಾರು ಚಿಕ್ಕಳ ಗಿರಿಜಮ್ಮಗೆ ಪಟ್ಟೆ ಉಡೋದೆ ಬರದು ಶೋಭಾನವೇ ಮತ್ತೊಂದೆ ಬದುಕೋ ಕಲಿಸೇವೋ ಮತ್ತೊಂದೆ ಬದುಕೋ ಕಲಿಸೇವೋ ಮತ್ತೊಂದು ಬದುಕೋ ಕಲಿಸೇವೋ ಮತ್ತೊಂದೆ ಬದುಕೋ ಕಲಿಸೇವೋ ಮತ್ತೊಂದು ಬದುಕು ಕಲಿಸೇವೋ ಗಿರಿರಾಜ ಶೋಭಾನವೇ ಚಿಕ್ಕಳ ಗಿರಿಜಮ್ಮನ ಕೊಡೋಲಾರು ಚಿಕ್ಕಳ ಗಿರಿಜಮ್ಮನ ಕೊಡೋಲಾರು ಚಿಕ್ಕಳ ಗಿರಿಜಮ್ಮನ ಕೊಡೋಲಾರು ಚಿಕ್ಕಳ ಗಿರಿಜಮ್ಮನ ಕೊಡೋಲಾರು ಆದ್ಯಾಗೆ ಗಿರಿಜವ್ವ ಹಾಡುತ್ತೇ ನಂದಾಳೆ ಶೋಭಾನವೇ ಗಿರಿರಾಜ ಗಿರಿಜೆ ಕೊಡಿ ನಮಗೆ ಗಿರಿರಾಜ ಗಿರಿಜೆ ಕೊಡಿ ನಮಗೆ ಅಪ್ಪಾಜಿ ನಮ್ಮ ಕೊಡಬೇಕು ಅಪ್ಪಾಜಿ ನಮ್ಮ ಕೊಡ ಬೇಕು ಅಪ್ಪಾಜಿ ನಮ್ಮ ಕೊಡಬೇಕು ಕೈಲಾಸದ ಶೋಭಾನವೇ ಇಪ್ಪತ್ತೆ ಜಡೆಯ ಋಷಿಗಳಿಗೆ ಇಪ್ಪತ್ತೆ ಜಡೆಯ ಋಷಿಗಳಿಗೆ ಇಪ್ಪತ್ತೆ ಜಡೆಯ ಋಷಿಗಳಿಗೆ ಇಪ್ಪತ್ತು ಜಡೆಯ ಋಷಿಗಳಿಗೆ ಆದ್ಯಾಗೆ ಒಂಬೋರು ಬೀದಿಗೆ ಕೈ ತೊಳೆಯೋರು ಶೋಭಾನವೇ ಜೋಳಿಗೆ ಹಿಡಿದೋ ತೀರಿ ತುಂಬೋ ಜೋಳಿಗೆ ಹಿಡಿದೋ ತೀರಿ ತುಂಬೋ ಜೋಳಿಗೆ ಹಿಡಿದೋ ತೀರಿ ತುಂಬೋ ಜೋಳಿಗೆ ಹಿಡಿದೋ ತೀರಿ ತುಂಬೋ ಜೋಳಿಗೆ ಹಿಡಿದು ತೀರಿ ತುಂಬೋ ಜಂಗಮಗೆ ಶೋಭಾನವೇ ಏನ ಮನಸೋತೆ ಗಿರಿ ಜೌವ್ವ ಏನ ಮನಸೋತೆ ಗಿರಿ ಜೌವ್ವ ಏನ ಮನಸೋತೆ ಗಿರಿ ಜೌವ್ವ ಏನ ಮನಸೋತೆ ಗಿರಿ ಜೌವ್ವ ಬಟ್ಟೆಂಬು ದರಿವಾಣ ಬಟ್ಟೆಂಬು ಸುಪ್ಪತಿಗೆ ಶೋಭಾನವೇ ಜೋಳಿಗೆಂಬೋದೇ ಇಡಿ ಒನ್ನು ಜೋಳಿಗೆಂಬೋದೇ ಜೋಳಿಗೆಂಬೋದೆ ಇಡಿ ಒನ್ನು ಜೋಳಿಗೆಂಬೋದೆ ಇಡಿ ಒನ್ನು ಜೋಳಿಗೆಂಬೋದೆ ಇಡಿ ಒನ್ ಕೈಲಾಸದ ಶೋಭಾನವೇ ಜಂಗಮಗೆ ನಮ್ಮ ಕೊಡಬೇಕು ಜಂಗಮಗೆ ನಮ್ಮ ಕೊಡಬೇಕು ಜಂಗಮಗೆ ನಮ್ಮ ಕೊಡಬೇಕು ಜಂಗಮಗೆ ನಮ್ಮ ಕೊಡಬೇಕು ಆದ್ಯಾಗೆ ಹೊಂಬೋರು ಬೀದಿಗೆ ಕೈ ತೊಳೆಯೋರು ಶೋಭಾನವೇ ಜೋಳಿಗೆ ಹಿಡಿದೋ ತೀರಿ ದುಂಬೋ ಜೋಳಿಗೆ ಹಿಡಿದೋ ತೀರಿ ದುಂಬೋ ಜೋಳಿಗೆ ಹಿಡಿದೋ ತೀರಿ ದುಂಬೋ ಜೋಳಿಗೆ ಹಿಡಿದೋ ತೀರಿ ದುಂಬೋ ಜೋಳಿಗೆ ಹಿಡಿದು ತೀರಿ ದುಂಬೋ ಜಂಗಮಗೆ ಶೋಭಾನವೇ ಏನ ಮನಸೋತೆ ಗಿರಿ ಜೌವ್ವ ಏನ ಮನಸೋತೆ ಗಿರಿ ಜೌವ್ವ ಏನ ಮನಸೋತೆ ಗಿರಿ ಜೌವ್ವ ಏನ ಮನಸೋತೆ ಗಿರಿ ಜೌವ್ವ ಬಟ್ಟೆಂಬು ದರಿವಾಣ ಬಟ್ಟೆಂಬು ಸುಪ್ಪತಿಗೆ ಶೋಭಾನವೇ ಜೋಳಿಗೆಂಬೋದೆ ಇಡಿ ಒನ್ನು ಜೋಳಿಗೆಂಬೋದೆ ಇಡಿ ಒನ್ನು ಜೋಳಿಗೆಂಬೋದೆ ಇಡಿ ಒನ್ನು ಜೋಳಿಗೆಂಬೋದೆ ಇಡಿ ಒನ್ನು ಜೋಳಿಗೆಂಬೋದೆ ಇಡಿ ಒನ್ ಕೈಲಾಸದ ಶೋಭಾನವೇ ಜಂಗಮಗೆ ನಮ್ಮ ಕೊಡಬೇಕು ಜಂಗಮಗೆ ನಮ್ಮ ಕೊಡಬೇಕು ಜಂಗಮಗೆ ನಮ್ಮ ಕೊಡಬೇಕು ಚಿನ್ನದ ಕೊಡಕೆ ರನ್ನದ ಸಿಂಬೆ ಸೊತ್ತಿ ಶೋಭಾನವೇ ಹೋಗಿ ಪನ್ನೀರ ಮಗಿಯೋಳೆ ಹೋಗಿ ಪನ್ನೀರ ಮಗಿಯೋಳೆ ಹೋಗಿ ಪನ್ನೀರ ಮಗಿಯೋಳೆ ಹೋಗಿ ಪನ್ನೀರ ಮಗಿಯೋಳೆ ಹೋಗಿ ಪನ್ನೀರ ಮಗಿಯ ಗಿರಜಯ ಕಂಡು ಶೋಭಾನವೇ ಪರಮೇಶ್ವರ ಜಪವ ಮಾಡೋ ತಾನೆ ಪರಮೇಶ್ವರ ಜಪವ ಮಾಡೋ ತಾನೆ ಪರಮೇಶ್ವರ ಜಪವ ಮಾಡೋ ತಾನೆ ಪರಮೇಶ್ವರ ಜಪವ ಮಾಡೋ ತಾನೆ ಪರಮೇಶ್ವರ ಜಪವ ಮರತು ಏನಂದಾನೆ ಶೋಭಾನವೇ ಎಣ್ಣೆ ನೀನ್ಯಾರ ಮಗಳಂದ ಎಣ್ಣೆ ನೀನ್ಯಾರ ಮಗಳಂದ ಎಣ್ಣೆ ನೀನ್ಯಾರ ಮಗಳಂದ ಎಣ್ಣೆ ನೀನ್ಯಾರ ಮಗ ಶೀಲವಂತರ ಮಗಳು ಶಿವ ಭಕ್ತರ ಸೋಸೆ ಶೋಭಾನವೇ ಆದಿ ಬ್ರಹ್ಮೈನಾಕೀರೆ ದಂಗೆ, ಆದಿ ಬ್ರಹ್ಮೈನಾಕೀರೆ ದಂಗೆ, ಆದಿ ಬ್ರಹ್ಮೈನಾಕೀರೆ ದಂಗೆ, ಆದಿ ಬ್ರಹ್ಮೈನಾಕೀರೆ ದಂಗೆ, ಆದಿ ಬ್ರಹ್ಮೈನ ಕಿರಿ ದಂಗೆ ಶಿವರಾಯ ಶೋಭಾನವೇ ಬನ್ನಿರಿ ನಮ್ಮ ಮನೆ ತನಕ, ಬನ್ನಿರಿ ನಮ್ಮ ಮನೆ ತನಕ, ಬನ್ನಿರಿ ನಮ್ಮ ಮನೆ ತನಕ. ಇದುವರೆಗೂ ಭದ್ರಾವತಿ ತಾಲೂಕು ಅತ್ತಿಗುಂದದ ಶ್ರೀಮತಿ ಹೆಚ್ಎಂ ನೇತ್ರಾವತಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ. ಈಗ ಒಂದು ಪ್ರಕಟಣೆ. ಶಿವಮೊಗ್ಗ ನಗರದ ಆಲ್ಕೊಳದಲ್ಲಿರುವ ಅರಣ್ಯ ಇಲಾಖೆಯ ಸಂಶೋಧನಾ ವಲಯದ ಚಕ್ರ ಸಂಶೋಧನಾ ಸಸ್ಯಕ್ಷೇತ್ರದಲ್ಲಿ ಕಸಿ ಕಟ್ಟಿದ ಮಾವು, ಗೇರು ಮತ್ತು ಮುರುಘ ಸಸಿಗಳನ್ನು ರೈತರಿಗೆ ರಿಯಾಯಿತಿ ದರದಲ್ಲಿ ವಿತರಿಸಲು ಲಭ್ಯವಿದ್ದು, ಆಸಕ್ತ ರೈತರು ಸಾರ್ವಜನಿಕರು ಪ್ರತಿ ಸಸಿಗೆ 43 ರೂಪಾಯಿಯಂತೆ ಇಲಾಖೆಗೆ ಪಾವತಿಸಿ ಪಹಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕ ನೀಡಿ ಪಡೆದುಕೊಳ್ಳುವಂತೆ ವಲಯ ಅರಣ್ಯಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಇಸ್ಮಾಯಿಲ್ ಎನ್ಕೆ ದೂರವಾಣಿ ಸಂಖ್ಯೆ 9481996689 ಮತ್ತು ಖಲೀಲ್ 9535598470 ಇವರುಗಳನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಈಗ ಒಂದು ಪರಿಸರ ಗೀತೆ ಕೇಳೋಣ. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿ ನೀನು ರೈತ ತಿಳಿ ನೀನು, ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿ ನೀನು ರೈತ ತಿಳಿ ನೀನು. ಹಾಕು ನೀ ತಿಪ್ಪೆ ಗೊಬ್ಬರ, ಹಾಕು ನೀ ತಿಪ್ಪೆ ಗೊಬ್ಬರ, ಹೊಲ ತುಂಬ ಬೆಳಿ ನೋಡು ಬಂಗಾರ, ಹೊಲ ತುಂಬ ಬೆಳಿ ನೋಡು ಬಂಗಾರ. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು, ಬಿಳಿ ಬಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು, ಬಿಳಿ ಬಸವ ಕಿತ್ತುಗೆಯಲು ದಾರಿಗಳು ಹಲವು,